ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಹಸುಗಳಿಗೆ ಹಸಿರು ಮೇವು ಒಣಮೇವು ಈ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾ ಸಿಎಸ್ ಸುರೇಶ್ ಅವರೊಂದಿಗೆ ಸಂದರ್ಶನ. ಕೆಳಗರೆ, ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಹಸುಗಳನ್ನ ಎಮ್ಮೆಗಳನ್ನು ಸಾಕೊಂಡಿದ್ದಾರೆ. ಇನ್ನು ಇತರೆ ಜಾನುವಾರುಗಳನ್ನು ಪೋಷಣೆ ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹಂದಿಗಳನ್ನು ಸಾಕೊಳ್ಳರಿದ್ದಾರೆ, ಮೇಕೆಗಳನ್ನು ಅಲ್ಲಲ್ಲಿ ಇಟ್ಕೊಂಡಿರೋರಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಸುಗಳಿಗೆ ಎಮ್ಮೆಗಳಿಗೆ ಹಸಿರು ಹುಲ್ಲನ್ನ ಎಂಥದನ್ನ ಬೆಳೆಸ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇಡೀ ವರ್ಷ ಹೇಗೆ ಅದನ್ನ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ನೀಡ್ತಿದ್ದಾರೆ. ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಡಾಕ್ಟರ್, ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಮ್ಮ ರೈತರಿಗೆ. ನಮಸ್ಕಾರ ರೈತ ಬಾಂಧವರೇ. ತಮಗೆಲ್ಲ ತಿಳಿದಿರುವ ಹಾಗೆ ಹೈನುಗಾರಿಕೆ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಇತರ ಪಶುಸಂಗೋಪನೆ ಚಟುವಟಿಕೆ ಮಾಡ್ಲಿಕ್ಕಾಗಿರ್ಬೋದು, ಪಶುಗಳಿಗೆ ಕೊಡ್ತಕ್ಕಂಥ ಆಹಾರ ತುಂಬಾ ಮುಖ್ಯವಾಗಿರ್ತದೆ, ಹಾಗೆ ಅದರ ಗುಣಮಟ್ಟ ಕೂಡ ತುಂಬಾ ಮುಖ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಅದರಲ್ಲೂ ಪಶುಸಂಗೋಪನೆ ಮತ್ತು ಮೇಕೆ ಸಾಕಾಣಿಕೆ ಇರಬಹುದು, ಕುರಿ ಸಾಕಾಣಿಕೆ ಇರಬಹುದು, ಇವುಗಳನ್ನ ಮಾಡುವಾಗ ನಮಗೆ ಹಸಿರು ಮೇವಿನ ಮಹತ್ವ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜಾನುವಾರುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಹಸು ಇರಬಹುದು, ಎಮ್ಮೆ ಇರಬಹುದು, ಹಾಗೆ ಕುರಿ ಇರಬಹುದು, ಮೇಕೆ ಇರಬಹುದು, ಇವುಗಳಲ್ಲಿ ಜೀರ್ಣಾಂಗ ವ್ಯೂಹದ ಒಂದು ವ್ಯವಸ್ಥೆ ಏನಿರ್ತದೋ ಅದು ಎರಡು ಹಂತದ ಒಂದು ಜೀರ್ಣಾಂಗ ವ್ಯೂಹವನ್ನು ಹೊಂದಿರ್ತದೆ. ಅಂದ್ರೆ ನಾವೀಗ ಕೊಡ್ತಕ್ಕಂಥ ಆಹಾರ ಮೊದಲನೇದಾಗಿ ಅದರಲ್ಲಿ ಇರ್ತಕ್ಕಂಥ ಜಠರ, ಅಂದ್ರೆ ಈಗ ಬೇರೆ ಪ್ರಾಣಿಗಳಿಗೆ ಹೋಲಿಸಿದಾಗ ದನ ಮತ್ತೆ ಎಮ್ಮೆಗಳಲ್ಲಿ ಜಠರ ಅಂತಕ್ಕಂಥದ್ದು ನಾಲ್ಕು ಭಾಗವಾಗಿ ವಿಂಗಡಣೆ ಆಗಿರ್ತದೆ. ಅದರಲ್ಲಿ ಮುಖ್ಯವಾಗಿ ರೂಮೆನ್, ರೆಟಿಕ್ಯುಲಮ್, ಒಮೆಸಮ್ ಮತ್ತೆ ಅಬ್ಬೊಮೆಸಮ್ ಅಂತಕ್ಕಂಥದ್ದು. ಈ ಪ್ರಾಣಿಗಳು ತಿಂದಂತ ಆಹಾರ ಮೊದಲನೇದಾಗಿ ಈ ರೂಮೆನ್ ಅಂತಕ್ಕಂಥ ಭಾಗದಲ್ಲಿ ಹೋಗಿ ಶೇಖರಣೆ ಆಗ್ತದೆ, ಅಲ್ಲಿ ಅದು ಜೀರ್ಣವಾಗ್ತದೆ. ಆ ಜೀರ್ಣವಾದಂತಹ ಆಹಾರ ಆ ಒಂದು ರೂಮೆನ್ ನಲ್ಲಿ ಇರ್ತಕ್ಕಂಥ ಉಪಯುಕ್ತಕರವಾದ ಬ್ಯಾಕ್ಟೀರಿಯಾಗಳಿಗೆ ಆಹಾರವನ್ನ ಒದಗಿಸ್ತದೆ. ತದನಂತರ ಈ ಒಂದು ಬ್ಯಾಕ್ಟೀರಿಯಾಗಳು ಏನಿರ್ತದೋ ಅವು ಮತ್ತೆ ಪುನಃ ಪೋಷಕಾಂಶಗಳನ್ನ ಉತ್ಪತ್ತಿ ಮಾಡಿ ಅದು ಜಾನುವಾರಿನ ದೇಹಕ್ಕೆ ಸಿಗುವ ಒಂದು ಸಾಧ್ಯತೆ ಇರ್ತದೆ. ಇದರಿಂದಾಗಿ ಏನಾಗ್ತದೆ, ನಾವು ಕೊಡ್ತಕ್ಕಂಥ ಆಹಾರ ಈ ಒಂದು ಉಪಯುಕ್ತ ಬ್ಯಾಕ್ಟೀರಿಯಾಗಳಿಗೆ ತುಂಬಾ ಸಹಕಾರಿಯಾಗಿರ್ಬೇಕಾಗ್ತದೆ. ಯಾವಾಗ ಹೆಚ್ಚು ಸಹಕಾರಿ ಆಗ್ತದೋ ಆ ನಿಟ್ಟಿನಲ್ಲಿ ಬ್ಯಾಕ್ಟೀರಿಯಾಗಳ ಒಂದು ಕ್ರಿಯೆ ಸಕ್ರಿಯವಾಗಿ ಜಾಸ್ತಿ ಪ್ರಮಾಣದಲ್ಲಿ ಆಗ್ತದೆ, ಮತ್ತೆ ಪೋಷಕಾಂಶಗಳ ಒಂದು ಉತ್ಪತ್ತಿ ಸಹ ಜಾಸ್ತಿ ಆಗ್ತದೆ. ಇದರಿಂದಾಗಿ ನಮಗೆ ಜಾನುವಾರುಗಳಲ್ಲಿ ಹಾಲಿನ ಉತ್ಪಾದನೆ ಇರಬಹುದು, ಮಾಂಸದ ಉತ್ಪಾದನೆ ಇರಬಹುದು, ಇದು ಜಾಸ್ತಿ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಹಸಿರು ಮೇವಿನ ಉಪಯೋಗ ತುಂಬಾ ಮಹತ್ತರವಾದದ್ದು ಅನಿಸ್ತದೆ. ಹಾಗೆ ಹೇಳಿದಾಗೆ ಹಸಿರು ಮೇವಿನಲ್ಲಿ ವಿವಿಧ ರೀತಿಯ ಹಸಿರು ಮೇವಿದೆ. ಅದು ವಾರ್ಷಿಕವಾಗಿ ಸಿಗ್ತಕ್ಕಂತಹ ಹಸಿರು ಮೇವಿನ ತಳಿಗಳಿರ್ಬಹುದು, ಹಾಗೆ ಮರಗಳಿಂದ ಸಿಗ್ತಕ್ಕಂತಹ ಹಸಿರು ಮೇವಿರ್ಬಹುದು, ಅಲ್ಲದೆ ನಮ್ಮ ಹೊಲಗಳ ಬದುಗಳಲ್ಲಿ ಸಿಗ್ತಕ್ಕಂತಹ ಕಳೆಯ ರೂಪದಲ್ಲಿರ್ತಕ್ಕಂತಹ ಹಸಿರು ಮೇವು ಇರಬಹುದು. ಪ್ರತಿಯೊಂದು ಹಸಿರು ಮೇವು ತನ್ನದೇ ಆದ ಪೋಷಕಾಂಶಗಳನ್ನ ಹೊಂದಿದೆ, ಮತ್ತೆ ತನ್ನದೇ ಆದ ಸಾಧಕ ಬಾಧಕಗಳನ್ನು ಸಹ ಹೊಂದಿರ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವಾಗ ಅದರಲ್ಲೂ ಮುಖ್ಯವಾಗಿ ನಮ್ಮ ಕೊಡಗಿನ ಭಾಗಕ್ಕೆ ನಾವು ಯೋಚನೆ ಮಾಡುವಾಗ ಇಲ್ಲಿಯ ಒಂದು ವಾತಾವರಣಕ್ಕೆ ಮತ್ತೆ ಇಲ್ಲಿಯ ಮಳೆ ಬೀಳ್ತಕ್ಕಂತ ಪ್ರಮಾಣಕ್ಕೆ ಅನುಗುಣವಾಗಿ ಕೆಲವೊಂದು ತಳಿಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದ ಪ್ರಾತ್ಯಕ್ಷಿಕ ತಾಕು ಇರತಕ್ಕಂತ ಹತ್ತೂರಿನಲ್ಲಿ ನಾವು ಬೆಳೆಸಿರ್ತೇವೆ. ಅದರಲ್ಲಿ ಮುಖ್ಯವಾಗಿ ನೇಪಿಯರ್ ತಳಿಯ ವಿವಿಧ ವೆರೈಟಿಗಳಿರ್ಬಹುದು, ಅವನ್ನು ನಾವು ಮೇಂಟೈನ್ ಮಾಡಿದ್ವಿ. ಅದಲ್ಲದೆ ಗಿನಿಗ್ರಾಸ್ ಅಂತಕ್ಕಂಥದ್ದು, ಪ್ಯಾರಾಗ್ರಾಸ್ ಅಂತಕ್ಕಂಥದ್ದು, ಕಾಂಗೋ ಸಿಗ್ನಲ್ ಅಂತಕ್ಕಂಥದ್ದು, ಹಾಗೇನೆ KOFS 29 ಅಂದ್ರೆ ಫಾಡರ್ ಸೋರ್ಗಮ್ ಮೇವಿನ ಉದ್ದೇಶಕ್ಕಾಗಿರ್ತಕ್ಕಂಥ ಜೋಳದ ವೆರೈಟಿ ಆಗಿರ್ಬೋದು, ಹಾಗೆ ಮೇವಿನ ಶೇಂಗಾ ಅಂತಕ್ಕಂಥ ವೆರೈಟೀಸ್, ಈ ರೀತಿಯ ಬಹುವಾರ್ಷಿಕ ಮೇವಿನ ತಳಿಗಳನ್ನ ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಹಾಗಾದ್ರೆ ಯಾವ ತಳಿ ನಮಗೆ ಸೂಕ್ತ, ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕು, ಮತ್ತೆ ಹೇಗೆ ನಾವು ಇದನ್ನ ಮಾಡಬೇಕು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಜಾನುವಾರುಗಳಲ್ಲಿ ಮುಖ್ಯವಾಗಿ ಹಸಿರು ಮೇವನ್ನು ಕೊಡ್ತಕ್ಕಂತ ಒಂದು ಪ್ರಮಾಣ ಅದರ ವಯಸ್ಸು, ಉದ್ದೇಶ, ಮತ್ತೆ ಇರ್ತಕ್ಕಂತ ದೇಹದ ಸ್ಥಿತಿಯ ಮೇಲೆ ಮತ್ತೆ ಯಾವ ಮೇವನ್ನ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವಾಗ ಮೊದಲಿಗೆ ಸಾಧಾರಣ ನಿಮ್ಗೆಲ್ಲ ಗೊತ್ತಿರಬೇಕು, ಜಾನುವಾರುಗಳಲ್ಲಿ ಕರು ಹಾಕಿದ ಮೊದಲ ಎರಡು ತಿಂಗಳ ತನಕನು ಆ ಒಂದು ಕರುಗೆ ತಾಯಿಯ ಆಲೆ ಮುಖ್ಯವಾದಂತಹ ಆಹಾರ ಆಗಿರ್ತದೆ. 45 ದಿನ ಕಳೆದ ನಂತರ ಆ ಒಂದು ಕರು ಸ್ವಲ್ಪ ಸ್ವಲ್ಪನೆ ಚಿಗುರು ಹುಲ್ಲನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಂದ್ರೆ ಆ 2 ತಿಂಗಳ ತನಕನು 4 ಭಾಗವಾಗಿ ವಿಂಗಡಣೆ ಆಗ್ತಕ್ಕಂತ ಹೊಟ್ಟೆ ಇನ್ನೂ ಒಂದೇ ಭಾಗದಲ್ಲಿರ್ತದೆ, ಅಂದ್ರೆ ಒಂದೇ ಜಠರವಾಗಿರ್ತದೆ. ಯಾವಾಗ ಜಾನುವಾರು ಸ್ವಲ್ಪ ಸ್ವಲ್ಪನೆ ಈ ಹಸಿರು ಮೇವನ್ನ ತಿನ್ಲಿಕ್ಕೆ ಶುರು ಮಾಡ್ತದೋ ನಂತರ ಆ ಒಂದು ಜಠರ 4 ಭಾಗವಾಗಿ ವಿಂಗಡಣೆ ಆಗ್ತಾ ಹೋಗ್ತದೆ. ಅಂದ್ರೆ ಅದು ಬೆಳೀತಾ ಹೋದ ಹಾಗೆ ಸಾಧಾರಣ 6 ತಿಂಗಳಿಂದ 1 ವರ್ಷ ತುಂಬೋದ್ರೊಳಗೆ ಅದರ ಜಠರದ 4 ಭಾಗಗಳ ಡೆವಲಪ್ಮೆಂಟ್ ಆಗ್ಬೇಕು, ಅದು ಡೆವಲಪ್ ಆಗ್ತದೆ. ಆ ಒಂದ್ ನಿಟ್ಟಿನಲ್ಲಿ 45 ದಿನಗಳ ಕಳೆದ ನಂತರ ಜಾನುವಾರು ಸ್ವಲ್ಪ ಸ್ವಲ್ಪ ಚಿಗುರು ಹುಲ್ಲನ್ನು ತಿನ್ಲಿಕ್ಕೆ ಶುರು ಮಾಡ್ತದೆ. ಆ ತಿಂತಕ್ಕಂತ ಚಿಗುರು ಹುಲ್ಲು ಈ ಜಠರದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರ್ತದೆ, ಮತ್ತೆ ಅದರ ಒಂದು ಆರೋಗ್ಯಯುತ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತದೆ. ಆ ಒಂದ್ ನಿಟ್ಟಿನಲ್ಲಿ ನೋಡುವಾಗ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಕರುಗಳ ಹಂತದಲ್ಲಿ ಮೊದಲಿಗೆ ತಾಯಿಯ ಹಾಲನ್ನೇ ಕೊಡ್ತಾ ಇರ್ತೀವಿ. ಸಾಧಾರಣವಾಗಿ ಅದರ ದೇಹ ತೂಕದ 10% ಅಷ್ಟು. ಈಗೇನಾದ್ರು ಒಂದು ಕರು 30 ಕೆಜಿ ತೂಗ್ತಾ ಇದೆ ಅಂದ್ರೆ ಒಂದು ದಿನಕ್ಕೆ 3 ಲೀಟರ್ ಹಾಲು ಕೊಡುವ ಹಾಗೆ ಆ ಒಂದು ಪ್ರಮಾಣದಲ್ಲಿ ಮೊದಲ 2 ತಿಂಗಳ ತನಕ ನಾವು ಹಾಲನ್ನೇ ಆಹಾರವಾಗಿ ನೀಡ್ತೇವೆ. ನಂತರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಸಾಧಾರಣವಾಗಿ 100 ಗ್ರಾಮ್ನಿಂದ ನಾವು ಹಸಿ ಹುಲ್ಲನ್ನ ಕೊಡ್ಲಿಕ್ಕೆ ಶುರು ಮಾಡಿದ ನಂತರ ಪ್ರತಿ ದಿನಕ್ಕೆ ಸ್ವಲ್ಪ ಸ್ವಲ್ಪನೆ ಜಾಸ್ತಿ ಮಾಡ್ತಾ ಹೋಗಿ ಹಾಗೇನೆ 2-3 ತಿಂಗಳು ತುಂಬುವ ಒಂದು ಅವಧಿಗೆ 1/4 ದಿಂದ 1 ಕೆಜಿಯಷ್ಟು ಹಸಿ ಹುಲ್ಲನ್ನ ಕೊಡ್ಲಿಕ್ಕೆ ನಾವು ಶುರು ಮಾಡ್ತೇವೆ. ಹಾಗಾದ್ರೆ ಯಾವ ಹಸಿ ಹುಲ್ಲನ್ನು ಕೊಡ್ಬೇಕು, ನಾವು ಹೇಗೆ ಕೊಡ್ಬೇಕು ಅನ್ನೋದನ್ನ ನೋಡೋದಾದ್ರೆ ಸಾಧಾರಣವಾಗಿ ಯಾವುದೇ ತರನಾದ ಸುಲಭವಾಗಿ ಜೀರ್ಣವಾಗ್ತಕ್ಕಂತ ಹಸಿರು ಹುಲ್ಲನ್ನ ನಾವು ಕೊಡ್ಬೋದು. ಅದ್ರಲ್ಲಿ ನೇಪೇರ್ ಇರಬಹುದು ಅಥವಾ ನಿಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂತ ಯಾವುದೇ ಕಳೆ ರೀತಿಯ ಹುಲ್ಲುಗಳಿರ್ಬಹುದು ಅದನ್ನ ನಾವು ಕೊಡಬಹುದು. ಆದ್ರೆ ಬೆಳವಣಿಗೆ ದಾಟಿದ ನಂತರ ಅಂದ್ರೆ ಮಣಕ ಅಂತ ಹೇಳ್ತೀವಿ, 6 ತಿಂಗಳ ಕಳೆದ ನಂತರ 1 ವರ್ಷದ ಅವಧಿಗೆ ಏನದು ಪ್ರೌಢಾವಸ್ಥೆಗೆ ಬರ್ತದೋ ಆ ಒಂದು ಅವಧಿಯಲ್ಲಿ ಹಸಿರು ಮೇವಿನ ಉಪಯೋಗ ತುಂಬಾನೇ ಆಗ್ತದೆ. ಹಸಿರು ಮೇವಿನಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಜಾನುವಾರಿನ ಒಂದು ಗರ್ಭಕೋಶದ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳಾದಂತಹ ವಿಟಮಿನ್ ಸಿ ಇರಬಹುದು, ಸೆಲೆನಿಯಂ, ಜಿಂಕ್, ಕಾಪರ್ ಅಂತಕ್ಕಂತಹ ಈ ಖನಿಜ ಅಂಶಗಳನ್ನ ಹೊಂದಿರೋದ್ರಿಂದ ನಾವು ಈ ಹಸಿರು ಹುಲ್ಲನ್ನ ಯಥೇಚ್ಛವಾಗಿ ನೀಡಬೇಕಾಗ್ತದೆ. ಸಾಧಾರಣವಾಗಿ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಮಣಕಕ್ಕೆ 1 ದಿನಕ್ಕೆ ನಾವು ನಿಗದಿತವಾಗಿ ಕೊಡೋದಾದ್ರೆ 15-20 ಕೆಜಿಯಷ್ಟು ಹಸಿ ಹುಲ್ಲನ್ನ ನಾವು ಕೊಡಬೇಕಾಗ್ತದೆ. ಹಾಗಾದ್ರೆ ಈ ಹಸಿ ಹುಲ್ಲನ್ನ ನಾವು ಕೊಡುವಾಗ ಇನ್ನೇನೆಲ್ಲ ಗಮನಿಸಬೇಕು ಅನ್ನೋ ನೋಡೋದಾದ್ರೆ ಕೆಲವೊಂದು ಹಸಿ ಹುಲ್ಲುಗಳ ಅಥವಾ ಹುಲ್ಲಿನ ತಳಿಗಳಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಅವನ್ನ ಜಾಸ್ತಿಯಾಗಿ ನಾವು ಕೊಟ್ಟಂತ ಸಂದರ್ಭದಲ್ಲಿ ಪಾಯ್ಸನ್ ಆಗಿ ಸಹ ಅವು ಕೆಲವು ಟೈಮ್ ವರ್ತಿಸ್ತವೆ. ನಾವು ಜೋಳವನ್ನ ಕೊಡುವಾಗ ತೆನೆ ಬರೋದಕ್ಕಿಂತ ಮೊದಲೇ ಪ್ರಾರಂಭಿಕ ಹಂತದಲ್ಲಿ ಜೋಳವನ್ನು ಕೊಟ್ಟಿದ್ರೆ ಹೈಡ್ರೋಸೈನಿಕ್ ಆಸಿಡ್ ಪಾಯ್ಸನಿಂಗ್ ಆಗುವ ಸಂಭವ ಇರ್ತದೆ. ಹಾಗೇನೆ ಹೈಬ್ರಿಡ್ ನೇಪಿಯರ್ ಅನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಕೊಟ್ಟಾಗ ಸಹ ಆಕ್ಸಿಲೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜಾನುವಾರನ ಆರೋಗ್ಯಕ್ಕೆ ಸಹ ಅದು ಕೆಲವು ಬಾರಿ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ನಾವು ಕೊಡ್ತಕ್ಕಂತ ಹುಲ್ಲು ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದನ್ನು ನೋಡ್ಬೇಕಾಗ್ತದೆ. ಸಾಧಾರಣವಾಗಿ ನಾವು ಕೊಡ್ತಕ್ಕಂತ ಬಹುವಾರ್ಷಿಕ ಸೀಮೆ ಹುಲ್ಲು ಅಂತ ನಾವೇನ್ ಕರಿತೀವಿ, ಹೈಬ್ರಿಡ್ ನೇಪೇರ್ ಇರ್ಬೋದು ಅಥವಾ ಪ್ಯಾರಾಗ್ರಾಸ್ ಇರ್ಬೋದು ಅಥವಾ ಬೇರೆ ತರದ ಹುಲ್ಲುಗಳನ್ನ ನಾವು ಕೊಡುವಾಗ 1 ಎಕರೆಯಲ್ಲಿ ನಾವು ಹಾಕಿದೀವಿ ಅಂತಂದ್ರೆ ಅದರಲ್ಲಿ ಸಾಧಾರಣ 1/4 ಭಾಗ ತೆನೆ ಬಂದಿರಬೇಕಾಗ್ತದೆ. ಅಂತಹ ಒಂದು ಸ್ಟೇಜ್ ಅಲ್ಲಿ ಅದನ್ನು ಕಟಾವು ಮಾಡಿ ಕೊಟ್ಟಲ್ಲಿ ಈ ರೀತಿ ಆಂಟಿ ನ್ಯೂಟ್ರಿಷನ್ ಫ್ಯಾಕ್ಟರ್ ಅಂತ ಅಂಶಗಳಿರ್ತದೋ ಅದು ಜಾನುವಾರಿಗೆ ಏನು ಆರೋಗ್ಯಕ್ಕೆ ಪರಿಣಾಮ ಬೀಳ್ತದೋ ಅದನ್ನ ನಾವು ತಡೆಗಟ್ಟಬಹುದು. ಆ ಒಂದ್ ನಿಟ್ಟಿನಲ್ಲಿ ಹುಲ್ಲನ್ನ ನಾವು ಕೊಡ್ತಕ್ಕಂಥದ್ದು. ಹಾಗಾದ್ರೆ ಮಣಕನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಪ್ರಾರಂಭದಲ್ಲಿ ನಾವು ಅದಕ್ಕೆ ದಿನಕ್ಕೆ ಬೆಳಿಗ್ಗೆ ಸಮಯದಲ್ಲಿ 1-10 ಕೆಜಿ ಹಾಗೆ ಸಂಜೆಯ ಸಮಯದಲ್ಲಿ 8-10 ಕೆಜಿ ನಾವು ಹುಲ್ಲನ್ನ ಕೊಡಬೇಕಾಗ್ತದೆ. ಇದಿಷ್ಟು ಹಸಿರು ಹುಲ್ಲಾದ್ರೆ ಅದೇ ನಿಗದಿತ ಪ್ರಮಾಣದಲ್ಲಿ ಒಣ ಹುಲ್ಲನ್ನು ಸಹ ನಾವು ಕೊಡಬೇಕಾಗ್ತದೆ. ಸಾಧಾರಣವಾಗಿ ರೈತರು ಮಾಡ್ತಕ್ಕಂತ ಒಂದು ಮಿಸ್ಟೇಕ್ ಏನಂತಂದ್ರೆ ನಮ್ಮಲ್ಲಿ ಜಾಗ ಇದೆ, ನಾವು ಯಥೇಚ್ಛವಾಗಿ ಹಸಿರು ಹುಲ್ಲನ್ನ ಬೆಳೀತಾ ಇದೀವಿ, ಹಾಗಾಗಿ ನಮ್ಗೆ ಒಣ ಹುಲ್ಲಿನ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದು ತಪ್ಪು. ಯಾಕೆ ಅಂತಂದ್ರೆ ನಾವು ಒಣ ಹುಲ್ಲನ್ನ ಕೊಡೋದ್ರಿಂದ ಬಲ್ಕ್ ಡೆನ್ಸಿಟಿ ಅಂತ ಅಂದ್ರೆ ಹೊಟ್ಟೆ ತುಂಬಿದ ಅನುಭವ ಸಿಗ್ತಕ್ಕಂಥದ್ದು, ಅಲ್ಲದೆ ಒಣ ಹುಲ್ಲಿನಲ್ಲಿ ಮುಖ್ಯವಾಗಿ ಖನಿಜಾಂಶಗಳ ಒಂದು ಪ್ರಮಾಣ ಜಾಸ್ತಿನೇ ಇರ್ತದೆ. ಹಾಗಾಗಿ ಆ ಒಣ ಹುಲ್ಲನ್ನು ಸಹ ನಾವು ನೀಡಬೇಕಾಗ್ತದೆ. ಹಾಗಾದ್ರೆ ಎಷ್ಟು ಒಣ ಹುಲ್ಲನ್ನ ನೀಡಬೇಕು ಅದನ್ನ ನೋಡೋದಾದ್ರೆ ಬೆಳವಣಿಗೆ ಹಂತದಲ್ಲಿ ಇರ್ತಕ್ಕಂತ ಮಣಕಕ್ಕೆ 4-5 ಕೆಜಿ 1 ದಿನಕ್ಕೆ ನಾವು ಒಣ ಹುಲ್ಲನ್ನ ಕೊಡಬೇಕಾಗ್ತದೆ. ಟೋಟಲ್ ಆಗಿ ನಾವು ಎಷ್ಟು ಹುಲ್ಲು ಅಥವಾ ಮೇವನ್ನ ಕೊಡಬೇಕು ಅನ್ನೋದನ್ನ ಗಮನಿಸೋದಾದ್ರೆ ಹಸಿ ಹುಲ್ಲು ಬಂದ್ಬಿಟ್ಟು 15-20 ಕೆಜಿ, ಹಾಗೆ ಒಣ ಹುಲ್ಲು ಬಂದ್ಬಿಟ್ಟು 4-5 ಕೆಜಿ. ಸಾಧಾರಣವಾಗಿ ಇನ್ನೊಂದು ಮಾಡ್ತಕ್ಕಂಥ ತಪ್ಪು ಏನಂದ್ರೆ ನಾವು ಹಸಿ ಹುಲ್ಲನ್ನ ಕೊಡ್ತಾ ಇದ್ದಾಗ ರಾಸುಗಳು ಒಣ ಹುಲ್ಲು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು, ಒಣ ಹುಲ್ಲು ಮತ್ತೆ ಹಸಿ ಹುಲ್ಲನ್ನ ಮಿಕ್ಸ್ ಮಾಡಿ ಚಾಫ್ ಕಟ್ಟರ್ ಅಥವಾ ಮೇವು ಕತ್ತರಿಸುವ ಯಂತ್ರ ಅಂತ ಸಿಗ್ತದೆ, ಅದರಿಂದ ಚಿಕ್ಕ ಚಿಕ್ಕ ತುಂಡುಗಳಾಗಿ ಅದನ್ನ ಕಟ್ ಮಾಡಿ ಜಾನುವಾರಿಗೆ ನೀಡೋದ್ರಿಂದ ಜಾನುವಾರುಗಳು ಮೇವನ್ನ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಜಗಿದು ತಿಂದು ಜೀರ್ಣಕ್ರಿಯೆಗೆ ಸಹಕಾರಿಯಾಗ್ತದೆ, ಮತ್ತೆ ಎಲ್ಲಾ ಪೋಷಕಾಂಶಗಳು ಆ ಒಂದು ಜಾನುವಾರಿಗೆ ಸಿಗುವ ಸಂಭವ ಜಾಸ್ತಿ ಇರ್ತದೆ. ಈ ಒಂದ್ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತೆ ಸರಿಯಾದ ರೀತಿಯಲ್ಲಿ ಕೊಡೋದ್ರಿಂದ ಆಹಾರ ಪೋಲಾಗುವುದನ್ನು ಸಹ ನಾವು ತಡೆಗಟ್ಟಬಹುದು. ಹಾಗಾಗಿ ಯಾವತ್ತು ನಾವು ಹುಲ್ಲು ಅಥವಾ ಯಾವುದೇ ರೀತಿಯ ಇತರೆ ಮೇವನ್ನು ಕೊಡುವಾಗ ಚಿಕ್ಕದಾಗಿ ಅದನ್ನು ಕತ್ತರಿಸಿ ಕೊಡ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತದೆ. ಡಾಕ್ಟರ್, ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಒಂದೇ ತರನಾದ ಹುಲ್ಲನ್ನ ಬೆಳೆಸೋದಿದೆ, ಹಸಿ ಹುಲ್ಲನ್ನ ವಿಶೇಷವಾಗಿ ಅಥವಾ ಒಣ ಹುಲ್ಲನ್ನೇ ಹೆಚ್ಚಾಗಿ ಹಾಕೋದಿದೆ, ನೇಪಿಯರ್ ಹುಲ್ಲನ್ನ ತುಂಬಾ ಜನ ಬೆಳೆಸ್ತಾರೆ, ಹಾಗೆ ಮೆಕ್ಕೆಜೋಳದ ಬೆಳೆ ಪಡೆಯೋದಕ್ಕಿಂತ ಮುಂಚಿತವಾಗಿ ಮತ್ತೆ ಪಡೆದ ಮೇಲೆ ಅದನ್ನು ಹಾಕೋದಿದೆ. ಭತ್ತದ ಹುಲ್ಲನ್ನು ಹಾಗೆ ಭತ್ತ ಕಟಾವಾದ ಮೇಲೆ ಒಣಗಿಸಿದ ಬಳಿಕ ಬಣವೆ ಹಾಕೊಂಡು ದಿನಾನು ಅದನ್ನೇ ಕೊಡೋದಿದೆ. ಕೆಲವೊಬ್ರು ಅದನ್ನ ಬೇರೆದ್ರ ಜೊತೆಗೆ ಬೆರೆಸಿ ನೀಡೋದಿದೆ. ಹೀಗಾಗಿ ಒಂದೇ ರೀತಿಯ ಹುಲ್ಲನ್ನ ಅದು ಹಸಿದಾಗಿರ್ಬೋದು ಒಣಗಿದ್ದಾಗಿರ್ಬೋದು ಕೊಡೋದು ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ? ಖಂಡಿತವಾಗ್ಲು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೆಲವು ರೈತರು ಹಸಿವುಲ್ಲು ಯಥೇಚ್ಛವಾಗಿದ್ದಂತಹ ಸಂದರ್ಭದಲ್ಲಿ ಬರೀ ಹಸಿವುಲ್ಲನ್ನೇ ಕೊಡ್ತಕ್ಕಂಥದ್ದು, ಬೇಸಿಗೆ ಟೈಮಲ್ಲಿ ಹೋದ್ರೆ ಹಸಿವುಲ್ಲಿನ ಕೊರತೆ ಇರ್ತದೆ ಅಂತ ಸಂದರ್ಭದಲ್ಲಿ ಬರೀ ಒಣ ಹುಲ್ಲನ್ನೇ ಕೊಡ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲೂ ಮುಖ್ಯವಾಗಿ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಸಿವುಲ್ಲನ್ನ ಕೊಡದೆ ಬರೀ ಒಣ ಹುಲ್ಲನ್ನೇ ಕೊಡ್ತಾ ಇದ್ದಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಇದರಿಂದಾಗಿ ಮುಖ್ಯವಾಗಿ ಮೊದಲು ನಮ್ಗೆ ಅಫೆಕ್ಟ್ ಆಗ್ತಕ್ಕಂಥದ್ದು ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಜೊತೆಗೆ ಹಾಲಿನಲ್ಲಿ ಬೆಣ್ಣೆ ಅಂಶ ಕೂಡ ಕಡಿಮೆ ಆಗ್ತದೆ. ಬರೀ ಒಣ ಹುಲ್ಲನ್ನೇ ಕೊಡೋದ್ರಿಂದ ಈ ರೀತಿ ಹಾಲಿನ ಗುಣಮಟ್ಟ ಕಡಿಮೆ ಆಗೋದಲ್ಲದೆ ಹಸುವಿನ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರ್ತದೆ. ಹಸುವಿನ ದೇಹದ ಸದೃಢತೆ ಇರ್ತದೋ ಅದು ಕಡಿಮೆ ಆಗಿ ಹಸು ಲಾಚಾರಾಗುವ ಸಂಭವ ಇರ್ತದೆ. ಯಾಕಂದ್ರೆ ತಮಗೆಲ್ಲ ತಿಳಿದಿರುವ ಹಾಗೆ ಹಾಲಿನ ಉತ್ಪತ್ತಿಯಲ್ಲಿ ಕ್ಯಾಲ್ಸಿಯಂ ಇರಬಹುದು, ಅದೇ ರೀತಿ ಪ್ರೋಟೀನ್ಸ್ ಇರಬಹುದು, ಇವು ಯಥೇಚ್ಛವಾಗಿ ಬೇಕಾಗಿರ್ತದೆ. ಯಾವಾಗ ಹೊರಗಿನಿಂದ ಪೂರಕವಾಗಿ ಮೇವಿನ ರೂಪದಲ್ಲಿ ನಾವು ಹಸುಗೆ ಆಹಾರವನ್ನು ಕೊಡೋದಿಲ್ವೋ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಇರ್ತಕ್ಕಂತ ಒಂದು ಅಂಶಗಳು ಮೂಳೆಗಳಿಂದ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ತಕ್ಕಂಥದ್ದು, ಹಾಗೆ ಮಾಂಸಖಂಡಗಳಿಂದ ಪ್ರೋಟೀನ್ ಗಳನ್ನ ಹೇಳ್ತಕ್ಕಂಥದ್ದು, ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಹಸು ಬಡಕಲಾಗ್ತದೆ. ಆ ಒಂದು ದೃಷ್ಟಿಯಿಂದ ರೈತರು ಮುಖ್ಯವಾಗಿ ಯೋಚಿಸಬೇಕಾಗಿದ್ದು ಏನಂತಂದ್ರೆ, ವರ್ಷದ ಪ್ರತಿದಿನವೂ ಹಸಿರು ಮೇವು ಒಣ ಮೇವು ಅಂತಕ್ಕಂಥದ್ದು ಸಮ ಪ್ರಮಾಣದಲ್ಲಿ ಸಮತೋಲಿತವಾಗಿ ನಾವು ನೀಡಬೇಕಾಗುತ್ತೆ. ಹಾಗಾದ್ರೆ ರೈತರು ಕೇಳ್ಬಹುದು, ಸರ್ ಮಳೆಗಾಲದಲ್ಲಿ ನಮ್ಗೆ ಯಥೇಚ್ಛವಾಗಿ ಹಸಿವುಲ್ಲು ಸಿಗ್ತದೆ, ಹಾಗಾಗಿ ಬರೀ ಹಸಿವುಲ್ಲನ್ನೇ ಕೊಡ್ತಕ್ಕಂಥದ್ದು, ಒಣ ಹುಲ್ಲು ನಮ್ಗೆ ಸಿಕ್ಕೋದಿಲ್ಲ ಹಾಗಾಗಿ ನಮ್ಗೆ ನೀಡ್ಲಿಕ್ಕಾಗಲ್ಲ ಅಂತ. ಖಂಡಿತವಾಗ್ಲೂ ಇದು ತಪ್ಪಾಗ್ತದೆ. ಯಾಕೆಂತಂದ್ರೆ ನಮ್ಮ ಕೊಡಗಿನ ಪ್ರದೇಶದಲ್ಲಿ ನೋಡೋದಾದ್ರೆ ಹೆಚ್ಚಿನ ಭಾಗಗಳಲ್ಲಿ ಭತ್ತ ಬೆಳೆತಕ್ಕಂಥದ್ದು, ಅದರಿಂದಾಗಿ ಸಿಗ್ತಕ್ಕಂಥ ಹುಲ್ಲನ್ನ ಒಣ ಹುಲ್ಲಾಗಿ ನೀಡ್ತಾ ಇರ್ತಾರೆ. ಭತ್ತದ ಹುಲ್ಲಿನಲ್ಲಿ ಒಂದು ಆಕ್ಸಿಡೇಟ್ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಬರೀ ಭತ್ತದ ಹುಲ್ಲನ್ನೇ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಪೂರಕವಾದ ಟ್ರೀಟ್ಮೆಂಟ್ ಮಾಡದೆ ನಾವು ಕೊಟ್ಟರೆ ಏನಾಗುತ್ತೆ, ನಿರಂತರವಾಗಿ ಕೊಡೋದ್ರಿಂದ ಕ್ಯಾಲ್ಸಿಯಂ ಅಂಶ ದೇಹದಿಂದ ಹೊರ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಎಸ್ಪೆಷಲಿ ಗಂಜಲದ ರೂಪದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಹೋಗ್ತದೆ. ಸೊ ಇದರಿಂದಾಗಿ ಏನಾಗ್ತದೆ, ಹಸುವಿನ ಮೂಳೆಗಳ ಗಟ್ಟಿತನ ಇರ್ತದೋ ಅದರ ಮೇಲೆ ಪ್ರಭಾವ ಬೀಳ್ತದೆ, ಅದಲ್ಲದೆ ಹಸು ಸಹ ಲಾಚಾರ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಬರೀ ಒಣ ಹುಲ್ಲನ್ನೇ ಕೊಡ್ತಕ್ಕಂಥದ್ದೇ ಆಗ್ಲಿ ಅಥವಾ ಬರೀ ಹಸಿ ಹುಲ್ಲನ್ನೇ ಕೊಡ್ತಕ್ಕಂಥದ್ದಾಗ್ಲಿ ಖಂಡಿತವಾಗ್ಲೂ ಮಾಡಬಾರ್ದು. ಹಾಗಾಗಿ ಯಾವುದೇ ಒಂದು ಯಶಸ್ವಿ ಹೈನುಗಾರಿಕೆಯಲ್ಲಿ ಆಹಾರದ ಪಾತ್ರ ಮುಖ್ಯವಾಗಿರುವಂತ ಸಂದರ್ಭದಲ್ಲಿ ನಿಮ್ಗೆ ಇರ್ತಕ್ಕಂಥ ಜಾಗದಲ್ಲೇನೆ ಸ್ವಲ್ಪ ಮಟ್ಟಿಗೆ ಅದನ್ನು ಈ ಬಹುವಾರ್ಷಿಕ ಮೇವಿನ ತಳಿಗಳನ್ನ ಬೆಳೀತಕ್ಕಂಥ, ಬಹುವಾರ್ಷಿಕ ಮೇವಿನ ತಳಿ ಅಂದ್ರೆ ನೀವು ಒಂದು ಬಾರಿ ಹಾಕಿದ್ರೆ ಸಾಕು, ಅದಕ್ಕೆ ಗೊಬ್ಬರ ನೀರು ಕೊಡ್ತಾ ಇದ್ದಲ್ಲಿ 4-5 ವರ್ಷದ ತನಕ ನಿರಂತರವಾಗಿ ಅದು ಕಟಾವು ಮಾಡಿದ ನಂತರ ಚಿಗುರು ಬರ್ತಾನೆ ಇರ್ತದೆ, ನೀವು ಕಟ್ ಮಾಡಿ ಅದನ್ನ ಜಾನುವಾರುಗಳಿಗೆ ನೀಡ್ತಕ್ಕಂಥದ್ದು, ಇದನ್ನ ಮಾಡಬಹುದು. ಮತ್ತೆ ಕೆಲವು ಜನ ಹೇಳ್ತಾರೆ, ಸರ್ ನಮಗೆ ಜಾಗದ ಕೊರತೆ ಇದೆ ಅಂತ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬಹುದು ಅಂತ. ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ಬಹುವಾರ್ಷಿಕ ಈ ಮೇವಿನ ತಳಿಗಳನ್ನ ಹಾಕೊಳ್ಳಿ, ಅಂದ್ರೆ ಹೈಬ್ರಿಡ್ ನೇಪ್ ಇರ್ಬೋದು, ಗಿನಿ ಇರ್ಬೋದು, ಕಾಂಗೋ ಸಿಗ್ನಲ್, ಈ ರೀತಿ ಯಾವುದೇ ಹುಲ್ಲನ್ನ ಹಾಕಬಹುದು. ಅದಲ್ದೇನೆ ಮರಮೇವುಗಳು ಮುಖ್ಯವಾಗಿ ಹೆಚ್ಚಿನ ರೈತರು ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಲ್ಲ, ಅಂದ್ರೆ ನಾವು ಬೆಳೀತಕ್ಕಂತಹ ಮರಗಳಿಂದನೂ ಸಹ ಸಿಗುವಂತ ಎಲೆಯನ್ನ ನಾವು ಮೇವಾಗಿ ಬಳಸಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ನಮ್ಮ ಕೊಡಗಿನ ಭಾಗದಲ್ಲಿ ಸೂಕ್ತವಾಗಿ ಬರ್ತಕ್ಕಂಥದ್ದು ಮೊದಲನೇದಾಗಿ ಹಾಲುವಾಣ ಅಥವಾ ಪಾಲ್ವಾಣ ಅಂತಕ್ಕಂಥದ್ದು. ನಾವೇನು ಕಾಫಿ ತೋಟಗಳಲ್ಲಿ ನೆರಳಿಗಾಗಿ ಬೆಳೆಸ್ತೀವೋ ಈ ಮರಗಳಿಂದ ಸಿಗ್ತಕ್ಕಂತ ಎಲೆಯನ್ನ ನಾವು ಮರಮೇವಾಗಿ ಬಳಸಬಹುದು. ಅದಲ್ದೇನೆ ಸಿಗ್ತಕ್ಕಂತ ಹಲಸಿನ ಗಿಡ ಅಂದ್ರೆ ಜಾಕ್ ಫ್ರೂಟ್ಸ್ ಅಂತ ನಾವ್ ಏನ್ ಹೇಳ್ತೀವೋ ಹಲಸಿನ ಎಲೆಯನ್ನು ಸಹ ನಾವು ಮೇವಾಗಿ ಬಳಸಬಹುದು. ಅದಲ್ದೇನೆ ಇನ್ನು ನೋಡೋದಾದ್ರೆ ನಮ್ಮಲ್ಲಿ ಸಿಗ್ತಕ್ಕಂತ ನುಗ್ಗೆ ಮರ ಇರಬಹುದು ಅಥವಾ ಕರಿಬೇವಿನ ಮರ ಇರಬಹುದು, ಹಾಗೇನೆ ಸುಬಾಬುಲ್ ಅಂತ ಇರ್ತಕ್ಕಂತ ಗಿಡ ಇರಬಹುದು. ಇವುಗಳಿಂದ ದೊರೀತಕ್ಕಂತ ಎಲೆಯನ್ನ ನಾವು ಮೇವಾಗಿ ಬಳಸೋದ್ರಿಂದ ಜಾನುವಾರುಗಳಿಗೆ ಏನು ಹಸಿರು ಮೇವಿನ ಕೊರತೆ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಉಂಟಾಗ್ತದೋ ಅದನ್ನ ನೀಗಿಸಬಹುದಾಗಿದೆ. ಖಂಡಿತವಾಗ್ಲೂ ಮನಸ್ಸು ಮಾಡಿದ್ದೇ ಆದಲ್ಲಿ ರೈತರು ಈ ರೀತಿ ಅಲ್ಟರ್ನೇಟಿವ್ಸ್ ಅಂತಂದ್ರೆ ಬೇರೆ ರೀತಿಯ ಮೂಲಗಳಿಂದ ಸಿಗ್ತಕ್ಕಂಥ ಮೇವನ್ನ ಬಳಸಿ ಹಸಿರು ಮೇವಿನ ಕೊರತೆಯನ್ನ ನೀಗಿಸಬಹುದಾಗಿದೆ. ಅದೇ ರೀತಿ ನಾವು ಬರೀ ಒಣ ಹುಲ್ಲನ್ನೇ ಕೊಡ್ತಾ ಇದೀವಿ ಅದರಿಂದ ಹಸು ಅಷ್ಟೊಂದು ಬರ್ಕತ್ ಬರ್ತಾ ಇಲ್ಲ, ಲಾಚಾರ ಆಗ್ತಾ ಇದೆ ಅಂತ ಅನ್ನೋದಾದ್ರೆ, ನಾನಾಗ್ಲೇ ಹೇಳಿದೆ ಭತ್ತದ ಹುಲ್ಲಿನಲ್ಲಿ ಇರ್ತಕ್ಕಂಥ ಆಕ್ಸಿಡೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕ್ಯಾಲ್ಸಿಯಂ ಕೊರತೆ ದೇಹದಲ್ಲಿ ಉಂಟಾಗ್ತದೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮುಖ್ಯವಾಗಿ ಭತ್ತದ ಹುಲ್ಲನ್ನು ಕೊಡುವಾಗ ಸಿಂಪಲ್ ಆಗಿ ಸಿಗ್ತಕ್ಕಂಥ, ಎಲ್ಲರಿಗೂ ಗೊತ್ತಿರುವ ಹಾಗೆ ಕಪ್ಪೆ ಚಿಪ್ ಸುಣ್ಣ ಸಿಗ್ತದೆ, ಆ ಸುಣ್ಣವನ್ನ 100 ಕೆಜಿ ಹುಲ್ಲಿದೆ ಅಂತಂದ್ರೆ 1 ಕೆಜಿ ಸುಣ್ಣವನ್ನ ಹಿಂದಿನ ರಾತ್ರಿ ತೆಗೆದುಕೊಂಡು ಬಂದು ಅದನ್ನ ನೀರಲ್ಲಿ ನೆನಾಕಿದ್ರೆ ಅದು ಕುದ್ದು ಬಿಟ್ಟು ತಣ್ಣಗಾಗ್ತದೆ ಬೆಳಿಗ್ಗೆ ಅಷ್ಟೊತ್ತಿಗೆ. ಅದನ್ಗೆ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಹುಲ್ಲಿಗೆ ಆ ಸುಣ್ಣದ ತಿಳಿ ನೀರನ್ನ ಚಿಮ್ಸ್ತಕ್ಕಂಥದ್ದು, ಚಿಮ್ಸ್ಬಿಟ್ಟು ಇದನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಹುಲ್ಲನ್ನ ರಾಸುಗಳಿಗೆ ನೀಡೋದ್ರಿಂದ ಕ್ಯಾಲ್ಸಿಯಂನ ಕೊರತೆ ಏನು ರಾಸುಗಳಲ್ಲಿ ಉಂಟಾಗ್ತದೋ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ತಡೆಯಬಹುದು. ಈ ರೀತಿ ನಮಗೆ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಅಂದ್ರೆ ಈಗ ಇರ್ತಕ್ಕಂಥ ಮೇವಿನ ಏನು ನಮ್ಮ ಸೋರ್ಸ್ ಅಲ್ಲಿ ಸಿಗ್ತದೋ ಅವರಲ್ಲಿ ಇರ್ತಕ್ಕಂತ ಆಂಟಿ ನ್ಯೂಟ್ರಿಷನ್ ಫ್ಯಾಕ್ಟರ್ ಬಗ್ಗೆ ನಾವು ತಿಳುವಳಿಕೆಯನ್ನ ತೆಗೆದುಕೊಂಡು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಮಾಡಬಹುದು ಅನ್ನೋದನ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಹಸಿರು ಮೇವು ಮತ್ತೆ ಒಣಮೇವನ್ನ ಬಳಸಿಕೊಂಡು ಯಶಸ್ವಿಯಾಗಿ ಹೈನುಗಾರಿಕೆ ಇರಬಹುದು ಅಥವಾ ಕುರಿ ಮತ್ತೆ ಆಡು ಸಾಕಾಣಿಕೆಯನ್ನ ಮಾಡಬಹುದು. ಮುಖ್ಯವಾಗಿ ಈ ಆಡು ಅಥವಾ ಕುರಿಗಳ ವಿಚಾರಕ್ಕೆ ಬರೋದಾದ್ರೆ ಅವುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹುಲ್ಲಿನ ಕಡ್ಡಿಗಳನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ಅವು ಬರೀ ಎಲೆಯನ್ನ ಮಾತ್ರ ತಿಂತವೆ, ದಂಟನ್ನ ಹಾಗೆ ಬಿಡ್ತವೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾರೆಲ್ಲ ಈಗ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ಒಂದು 10-15 ಕುರಿಗಳನ್ನ ನೀವು ಸಾಕ್ತಾ ಇದ್ರಿ ಅಥವಾ ಮೇಕೆಗಳನ್ನ ಸಾಕ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಇಟ್ಕೊಳ್ಳೋದು ತುಂಬಾನೇ ಸೂಕ್ತ. ಇದರಿಂದಾಗಿ ಏನಾಗ್ತದೆ, ನಾವು ಕಟ್ ಮಾಡ್ತಕ್ಕಂತ ಮೇವು ಸಾಧಾರಣ 1 ಇಂಚಿನಿಂದ 1/2 ಇಂಚಿನ ಸೈಜ್ ಇರ್ತದೆ. ಈ ರಾಸುಗಳಿಗೆ ಹಾಕಿದ್ರೆ ಅವಕ್ಕೆ ತಿನ್ಲಿಕ್ಕೆ ಸುಲಭ ಆಗ್ತದೆ, ಅದರ ಜೊತೆಗೆ ಅವು ಚೆನ್ನಾಗಿ ಜಗದು ತಿನ್ನೋದ್ರಿಂದ ಏನಾಗುತ್ತೆ, ಬಾಯಲ್ಲಿ ಲಾಲಾರಸದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ರಾಸಿನಲ್ಲಿ ಲಾಲಾರಸದ ಉತ್ಪತ್ತಿ ಜಾಸ್ತಿ ಆದ ಸಂದರ್ಭದಲ್ಲಿ ರುಮೆನ್ ಅಂತಕ್ಕಂತ ಒಂದು ಭಾಗದಲ್ಲಿ ಇರ್ತಕ್ಕಂತ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ತುಂಬಾ ಪೂರಕ ಆಗ್ತದೆ. ಯಾವಾಗ ಈ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೋ ಆ ಹೆಚ್ಚಿನ ಪ್ರಮಾಣಕ್ಕೆ ಅನುಗುಣವಾಗಿ ಅವು ಅಷ್ಟೇ ಪೋಷಕಾಂಶಗಳನ್ನ ಆ ಒಂದು ಪ್ರಾಣಿಗೆ ನೀಡ್ತವೆ. ಇದರಿಂದಾಗಿ ಮೇಕೆ ಮತ್ತೆ ಕುರಿಗಳಲ್ಲಿ ನೋಡಿದ್ರೆ ಮಾಂಸದ ಉತ್ಪತ್ತಿ ಜಾಸ್ತಿ ಆಗ್ತದೆ, ಹಾಗೇನೆ ಎಮ್ಮೆ ಮತ್ತೆ ಹಸುಗಳಲ್ಲಿ ನೋಡುವ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿ ಹೆಚ್ಚಾಗೋದರ ಜೊತೆಗೆ ಬೆಣ್ಣೆ ಅಂಶ ಕೂಡ ಜಾಸ್ತಿ ನೋಡಬಹುದು. ಕೊಡಗಿನ ಭಾಗದಲ್ಲಿ ನಾನು ಹೇಳೋದಾದ್ರೆ ಮುಖ್ಯವಾಗಿ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂತ ತಾಕಿನಲ್ಲಿ ಬೆಳೆದಿರ್ತಕ್ಕಂಥ ತಳಿಗಳಾದ ಮುಖ್ಯವಾಗಿ ಹೈಬ್ರಿಡ್ ನೇಪಿಯರ್. ಹೈಬ್ರಿಡ್ ನೇಪಿಯರ್ ಅಂದ್ರೆ ತಮಗೆ ಹೆಚ್ಚಿನ ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಹೆಚ್ಚಿನ ಜನಕ್ಕೆ ಕೋತ್ರಿ, ಕೋಫೋರ್ ಅಂತ ಏನೆಲ್ಲ ನಾವು ಕರಿತೀವಿ ಅಂದ್ರೆ ಕೊಯಮತ್ತೂರ್ 3 ವೆರೈಟಿ, ಕೊಯಮತ್ತೂರ್ 4 ವೆರೈಟಿ ಅಂತಕ್ಕಂಥದ್ದು ಇವೆಲ್ಲ ಹೈಬ್ರಿಡ್ ನೇಪಿಯರ್ ಅಲ್ಲಿ ಬರ್ತಕ್ಕಂಥ ವಿವಿಧ ತಳಿಗಳು. ಇವನ್ನ ನಾವು ನಮ್ಮ ಈ ಕೊಡಗಿನ ಭಾಗದಲ್ಲಿ ಬೆಳೆಯಬಹುದು, ತುಂಬಾ ಚೆನ್ನಾಗಿನೇ ಬರ್ತದೆ. ಸಾಧಾರಣವಾಗಿ ಇವನ್ನ ಬೇರನ್ನ ನಾಟಿ ಮಾಡಿ ಅಥವಾ ದಂಟನ್ನ ಚಿಕ್ಕ ಚಿಕ್ಕ ಗಣ್ಣುಗಳ ಹತ್ತಿರ ಕಟ್ ಮಾಡಿ ಕಬ್ಬನ್ನ ಹೇಗೆ ನಾಟಿ ಮಾಡ್ತೀವೋ ಆ ರೀತಿ ನಾಟಿ ಮಾಡಿ ಬೆಳಿಬಹುದು. ಸಾಧಾರಣವಾಗಿ ಈ ರೀತಿಯ ಸೀಮೆ ಹುಲ್ಲುಗಳು ಅಥವಾ ಸುಧಾರಿತ ಮೇವಿನ ತಳಿಗಳನ್ನ ಬೆಳೆಯುವಾಗ ನೀರು ನಿಲ್ಲದೆ ಇರುವಾಗಿ ನೋಡ್ಕೋಬೇಕಾಗ್ತದೆ. ಅಂದ್ರೆ ಸಾಲಿನಿಂದ ಸಾಲಿಗೆ 3 ಅಡಿ ಅಂತರ, ಹಾಗೆ ಸಾಲಿನ ಮೇಲೆ ಗುಣಿಯಿಂದ ಗುಣಿಗೆ 3 ಅಡಿ ಅಂತರದಲ್ಲಿ ನನ್ನ ನಾಟಿ ಮಾಡಿದ್ದೆ ಆದಲ್ಲಿ, ಮತ್ತೆ ಪ್ರಾರಂಭಿಕ ಹಂತದಲ್ಲಿ ಗೊಬ್ಬರ ಮತ್ತೆ ನೀರನ್ನ ಕೊಟ್ಟಿದ್ದೆ ಆದಲ್ಲಿ ಮುಂದಿನ 65-70 ದಿನಗಳಲ್ಲಿ ಮೊದಲ ಕಟಾವಿಗೆ ಬರ್ತದೆ. ತದನಂತರ ಒಂದು ಕಟಾವಿನ ನಂತರ ನೀರು ಮತ್ತೆ ಗೊಬ್ಬರವನ್ನು ಕೊಟ್ಟಿದ್ದೆ ಆದಲ್ಲಿ ಪ್ರತಿ 25-30 ದಿನಕ್ಕೆ ಒಂದೊಂದು ಕಟಾವು ಬರ್ತಾ ಹೋಗ್ತದೆ. ಈ ಒಂದು ನಿಟ್ಟಿನಲ್ಲಿ ಈ ಸುಧಾರಿತ ಮೇವಿನ ತಳಿಗಳನ್ನ ಬೆಳ್ಕೋಬೇಕಾಗ್ತದೆ. ಖಂಡಿತವಾಗ್ಲೂ ಈ ಸುಧಾರಿತ ಮೇವಿನ ತಳಿಗಳ ಬೇರೆ ಏನಿದೆಯೋ ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹತ್ತೂರಿನಲ್ಲಿರ್ತಕ್ಕಂಥ ಪ್ರಾತ್ಯಕ್ಷಿಕ ತೋಟಕ್ಕೆ ಬಂದ್ರೆ ಅಲ್ಲಿ ನಿಮ್ಗೆ ಸಿಗ್ತದೆ. ಒಂದು ಬೇರಿಗೆ 1 ರೂಪಾಯಿ ಚಾರ್ಜ್ ನಲ್ಲಿ ನಾವು ಅದನ್ನ ರೈತರಿಗೆ ಕೊಡ್ತಾ ಇದೀವಿ. ಅದಲ್ಲದೆ ಕೂಡಿಗೆಯಲ್ಲಿ ಇರ್ತಕ್ಕಂಥ ಜರ್ಸಿ ತಳಿ ಸಂವರ್ಧನಾ ಕೇಂದ್ರದಲ್ಲೂ ಸಹ ಮೇವಿನ ಈ ಬೇರುಗಳು ಸಿಗ್ತದೆ. ಈ ಒಂದು ಅವಕಾಶವನ್ನ ನಮ್ಮ ಜಿಲ್ಲೆಯ ರೈತರು ಬಳಸಿಕೊಂಡು ಖಂಡಿತವಾಗ್ಲೂ ಈ ಒಂದು ಸುಧಾರಿತ ಮೇವಿನ ತಳಿಗಳನ್ನ ಬೆಳೆದುಕೊಂಡು ಯಶಸ್ವಿ ಹೈನುಗಾರಿಕೆ ಆಗ್ಲಿ ಅಥವಾ ಮೇಕೆ ಸಾಕಾಣಿಕೆ ಆಗ್ಲಿ ಖಂಡಿತವಾಗ್ಲೂ ಮಾಡಬಹುದಾಗಿದೆ. ಅದೇ ರೀತಿ ನಾವು ನೋಡೋದಾದ್ರೆ ಈ ಒಣಹುಲ್ಲಿನ ಪೌಷ್ಟೀಕರಣದಲ್ಲಿ ಇನ್ನೊಂದೇನಂತಂದ್ರೆ ಭತ್ತದ ಹುಲ್ಲಿನಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳು ಇರೋದಿಲ್ಲ. ಅದನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಯೂರಿಯಾ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಸಾಧಾರಣವಾಗಿ ಏನು ನಾವು ಹೊಲಗಳಿಗೆ ಹಾಕ್ತಕ್ಕಂಥ ಯೂರಿಯಾ ಇರ್ತದಲ್ಲ, ಆ ಯೂರಿಯಾವನ್ನ ಬಳಸಿಕೊಂಡು ಭತ್ತದ ಹುಲ್ಲನ್ನ ನಾವು ಪೌಷ್ಟೀಕರಿಸ್ತಕ್ಕಂಥದ್ದು. ಹೇಗಪ್ಪ ಅಂತಂದ್ರೆ, ಸಾಧಾರಣವಾಗಿ 100 ಕೆಜಿಯ ಭತ್ತದ ಹುಲ್ಲಿದ್ರೆ ಅದಕ್ಕೆ 2 ಕೆಜಿಯಷ್ಟು ಯೂರಿಯಾನ ತೆಗೆದುಕೊಂಡು ಅದನ್ನ 100-200 ಲೀಟರ್ ನೀರಿಗೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಕಿದ ನಂತರ ಅದು ಕರಗ್ತದೆ. ಆ ಕರಗಿದಂತ ನೀರನ್ನ ಆ ಹುಲ್ಲಿನ ಮೇಲೆ ಹಂತ ಹಂತವಾಗಿ ಚಿಮುಕಿಸ್ತಕ್ಕಂಥದ್ದು. ಚಿಮುಕಿಸಿಬಿಟ್ಟು ಅದನ್ನ ಒಂದು ಗಾಳಿ ಆಡದ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆ ಇರಬಹುದು ಅಥವಾ ತಾಟ್ಪಾಲ್ ಇರಬಹುದು ಅದರಲ್ಲಿ ಮುಚ್ಚಿ ಮಾರನೇ ದಿನ ಅದನ್ನ ರಾಸುಗಳಿಗೆ ಚಿಕ್ಕದಾಗಿ ಕಟಾವ್ ಮಾಡಿ ತಿನ್ಲಿಕ್ಕೆ ಕೊಡೋದ್ರಿಂದ ಏನಾಗುತ್ತೆ, ಭತ್ತದಲ್ಲಿ ಇಲ್ಲದೆ ಇರತಕ್ಕಂತ ಪೌಷ್ಟಿಕಾಂಶ ಎಸ್ಪೆಷಲಿ ಯೂರಿಯಾ ಅಂತಂದ್ರೆ ಅದರಲ್ಲಿ ಸಸಾರಜನಕದ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಸಸಾರಜನಕವನ್ನ ನಾವು ರಾಸುಗಳಿಗೆ ಕೊಡೋದ್ರಿಂದ ಅಗೇನ್ ನಾನು ಆಗ್ಲೇ ಹೇಳಿದಾಗೆ ರೂಮೆನ್ ನಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳ ಒಂದು ಬೆಳವಣಿಗೆ ಚೆನ್ನಾಗಿ ಆಗ್ತದೆ, ಮತ್ತೆ ಅದರಿಂದಾಗಿ ರಾಸುಗಳಲ್ಲಿ ಹಾಲು ಉತ್ಪತ್ತಿನೂ ಜಾಸ್ತಿ ಆಗ್ತದೆ, ಜೊತೆಗೆ ಆರೋಗ್ಯ ಸಹ ಸುಧಾರಿಸ್ತದೆ. ಆದ್ರೆ ಈ ಟ್ರೀಟ್ಮೆಂಟ್ ಮಾಡುವಾಗ ಮೊದಲನೇ ಬಾರಿಗೆ ಮಾಡುವಂತ ರೈತರು ನಿಮ್ಮಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸ್ಥಳೀಯ ಪಶುವೈದ್ಯರ ಮಾರ್ಗದರ್ಶನ ಖಂಡಿತವಾಗ್ಲೂ ತೆಗೆದುಕೊಳ್ಳಿ. ಯಾಕಂದ್ರೆ ಮೊದಲ ಬಾರಿ ಮಾಡುವಾಗ ನಿಮ್ಗೆ ಎಷ್ಟು ಹಾಕೋಬೇಕು, ಹೇಗೆ ಹಾಕೋಬೇಕು ಅಂತಕ್ಕಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ಥಳೀಯ ಪಶುವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಅವ್ರು ನಿಮ್ಗೆ ನೆರವನ್ನ ನೀಡ್ತಾರೆ. ಅದೇ ರೀತಿ ಕುಶಾಲನಗರ ಆ ಭಾಗಗಳಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೆಕ್ಕೆಜೋಳವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಮೆಕ್ಕೆಜೋಳ ಸಾಧಾರಣವಾಗಿ ತೆನೆಯನ್ನ ಕಟಾವು ಮಾಡಿದ ನಂತರ ದಂಟನ್ನ ಹಾಗೆ ಬಿಡ್ತಕ್ಕಂಥದ್ದು, ಕೆಲವು ಜನ ಅದನ್ನ ಯಾವುದೇ ಪ್ರಮಾಣದಲ್ಲಿ ಬಳಸದೆ ಹಾಗೆ ಬಿಡ್ತಾರೆ. ಅದನ್ನ ನಾವು ಜೋಳದ ಕಡ್ಬಿ ಅಂತ ಏನ್ ಹೇಳ್ತೀವಿ ಅಥವಾ ಮೆಕ್ಕೆಜೋಳದ ದಂಟೇನಿರುತ್ತೋ ಅದನ್ನು ಸಹ ನೀವು ಮೇವಾಗಿ ಬಳಸ್ಕೋಬಹುದು. ಅದಕ್ಕೂ ಅಷ್ಟೇನೆ, ಅದನ್ನ ಕಟಾವು ಮಾಡಿ ಹೀಪ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೂ 2% ಯೂರಿಯಾ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನ ಮೇವನ್ನ ಪೌಷ್ಟೀಕರಿಸಿ ಬಳಸಬಹುದಾಗಿದೆ. ಈ ಒಂದು ನಿಟ್ಟಿನಲ್ಲಿ ರೈತರು ತಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಮೇವನ್ನೇ ಬಳಸಿಕೊಂಡು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಪೌಷ್ಟೀಕರಿಸಿ ಅದನ್ನ ಕೊಡೋದ್ರಿಂದ ನಿಮಗೆ ಆಗ್ತಕ್ಕಂತ ಮೇವಿನ ಕೊರತೆಯನ್ನು ನೀಗಬಹುದು. ಅದರ ಜೊತೆಗೆ ಯಶಸ್ವಿ ಆದ ಒಂದು ಹೈನುಗಾರಿಕೆ ಅದರ ಜೊತೆ ಮೇಕೆ ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆಯನ್ನ ಮಾಡಬಹುದಾಗಿದೆ. ಡಾಕ್ಟ್ರೆ, ಏಕದಳ ಧಾನ್ಯದ ಹಸಿ ಹುಲ್ಲಿನ ಅಥವಾ ಹಸಿ ಮೇವಿನ ಬೆಳೆಗಳಾಗ್ಲಿ ಅಥವಾ ಒಣಮೇವಾಗ್ಲಿ, ಇದರ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಸೇರ್ಪಡಿಸಿಕೊಂಡ್ರೆ ಒಳ್ಳೇದಂತ ಅನ್ಕೊಂಡು ಹೇಳ್ತಾರೆ. ಈಗ ಉದಾಹರಣೆಗೆ ಶೇಂಗಾ, ಅಲಸಂದೆ, ಹೆಸರು ಮಲೆ, ಹುರುಳಿ, ಈ ರೀತಿಯ ದ್ವಿದಳ ಧಾನ್ಯದ ಮೇವು ಸಹ ಅದು ಹಸಿಯಾಗಿ ಆಗ್ಲಿ ಒಣಗಿದ್ದಾಗಲಿ ಸೇರ್ಪಡೆಗೊಂಡ್ರೆ ಇನ್ನಷ್ಟು ಒಳ್ಳೇದಂತ ಅನ್ಕೊಂತಾರೆ. ತಾವು ಏನ್ ಹೇಳ್ತೀರಿ ನಮ್ಮ ರೈತರಿಗೆ ಸಲಹೆ? ಏಕದಳ ದ್ವಿದಳ, ಏನ್ ಮೊನೊಕಾಟಿಲಿಡನ್ ಅಥವಾ ಡೈಕಾಟಿಲಿಡನ್ ಅಂತ ಹೇಳ್ತೇವೋ, ಏಕದಳ ಇರ್ತಕ್ಕಂತ ಮೇವಿನ ತಳಿಗಳಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದ್ರೆ ಶಕ್ತಿವರ್ಧಕ ಇರತಕ್ಕಂತ ಪೋಷಕಾಂಶಗಳ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇರ್ತದೆ. ಅದೇ ದ್ವಿದಳ ಧಾನ್ಯಗಳು ಅಥವಾ ಡೈಕಾಟ್ಲಿಡನ್ ಅಂತಕ್ಕಂತ ಬೆಳೆಗಳನ್ನ ನಾವು ತೆಗೆದುಕೊಂಡಾಗ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಅದರ ಜೊತೆ ಜೊತೆಗೆ ಕೊಬ್ಬಿನ ಅಂಶ ಕೂಡ ಜಾಸ್ತಿ ಇರುತ್ತೆ. ಈ ಒಂದ್ ನಿಟ್ಟಿನಲ್ಲಿ ನಾವು ಕೊಡ್ತಕ್ಕಂತ ಹುಲ್ಲು ಯಾವ ರೀತಿ ಏಕದಳದ್ದು ದ್ವಿದಳದ್ದು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ರಾಸಿಗೆ ಬೇಕಾದಂತಹ ಶಕ್ತಿವರ್ಧಕ ಸಾಧನ ಆದಂತಹ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಅದೇ ರೀತಿ ಉತ್ಪತ್ತಿಗೆ ಬೇಕಾದಂತಹ ಪ್ರೋಟೀನ್ ಅಂಶ ಇರ್ಬೋದು, ಹಾಗೆ ಫ್ಯಾಟ್ ಅಂಶ ಇರ್ಬೋದು, ಇವೆಲ್ಲವೂ ಸಿಗ್ತದೆ. ಉದಾಹರಣೆಗೆ ಈ ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳನ್ನು ನೋಡೋದಾದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೈಬ್ರಿಡ್ ನೇಪಿಯರ್. ಸದ್ಯದಲ್ಲಿ ಈ ನಮ್ಮ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ತುಂಬಾನೇ ಪ್ರಚಲಿತ ಇರ್ತಕ್ಕಂತ ಈ ಕೋತ್ರಿ ಇರ್ಬೋದು, ಕೋಫೋರ್ ಅಥವಾ ಇತ್ತೀಚಿನ ವೆರೈಟಿ DHN6 ಧಾರವಾಡ ಹೈಬ್ರಿಡ್ ನೇಪಿಯರ್ 6 ಅಂತಕ್ಕಂತ ವೆರೈಟಿ, ಅದಲ್ಲದೇ ಫಾಡರ್ ಸೋರ್ಗಮ್ ಅಂತ ಹೇಳ್ತೀವಿ ಅಂದ್ರೆ ಮೇವಿನ ಜೋಳ ಅಂತಕ್ಕಂಥದ್ದು, ಸೊ KOF S 29, KOF S 31 ಅಂತಕ್ಕಂಥ ಇವೆಲ್ಲವೂ ಏಕದಳ ಧಾನ್ಯಗಳಲ್ಲಿ ಬರ್ತಕ್ಕಂತ ಒಂದು ಶಕ್ತಿವರ್ಧಕ ಅಂಶಗಳನ್ನ ಒಳಗೊಂಡಿರ್ತಕ್ಕಂತ ಬಹುವಾರ್ಷಿಕ ಮೇವಿನ ಬೆಳೆಗಳು. ಇವನ್ನ ಕೊಡ್ತಕ್ಕಂಥದ್ದು ಇವುಗಳ ಜೊತೆ ಜೊತೆಗೆ ದ್ವಿದಳ ಧಾನ್ಯ ಇರ್ತಕ್ಕಂಥ ಅಂದ್ರೆ ಮುಖ್ಯವಾಗಿ ನೋಡಿದ್ರೆ ಮೇವಿನ ಅಲಸಂದೆ ಅಂತ ಹೇಳ್ತೀವಿ, ಹಾಗೆ ಮೇವಿನ ಶೇಂಗಾ ಅಂತ ಹೇಳ್ತೀವಿ, ಅದನ್ನ ಬೆಳೀತಕ್ಕಂಥದ್ದು. ಅದಲ್ದೇನೆ ಹೆಡ್ಜ್ ಲೂಸರ್ನೆ ಅಂತ ಹೇಳ್ತೀವಿ ಅಥವಾ ಕುದುರೆ ಮೆಂತೆ ಸೊಪ್ಪು ಅಂತ ಹೇಳ್ತೀವಿ. ಸೊ ಇವು ಎಲ್ಲವೂ ದ್ವಿದಳ ಧಾನ್ಯಗಳ ವ್ಯಾಪ್ತಿಯಲ್ಲಿ ಬರ್ತದೆ, ಮತ್ತೆ ಇವುಗಳಲ್ಲಿ ಪ್ರೋಟೀನ್ ಅಂಶ ತುಂಬಾ ಜಾಸ್ತಿ ಇರ್ತದೆ. ಸಾಧಾರಣವಾಗಿ ನಾವು ಹಸಿರು ಮೇವನ್ನು ಕೊಡುವಂತ ಸಂದರ್ಭದಲ್ಲಿ ಏಕದಳ ಮತ್ತೆ ದ್ವಿದಳ ಧಾನ್ಯಗಳನ್ನ ಆದಷ್ಟು ಸಮ ಪ್ರಮಾಣದಲ್ಲಿ ಬೆರೆಸಿ ಕೊಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀವಿ. ಸಾಧಾರಣವಾಗಿ ಈಗ ಒಂದು 10 KG ಹಸಿರು ಮೇವನ್ನು ಕೊಡ್ತಾ ಇದ್ರೆ ಅಂದ್ರೆ ಅದರಲ್ಲಿ ಸಾಧಾರಣ 5-6 KG ಅಷ್ಟು ಏಕದಳ ಧಾನ್ಯಗಳಾದ್ರೆ ಇನ್ನು ಉಳಿದಂತ 4-5 KG ಅಷ್ಟು ದ್ವಿದಳ ಧಾನ್ಯ ಮೇವಿನ ಬೆಳೆಗಳನ್ನ ಸೇರಿಸಿ ಕೊಡ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ, ಒಂದು ರಾಸಿಗೆ ಬೇಕಾದಂತಹ ಪರಿಪೂರ್ಣ ಆಹಾರ ಅಂತಕ್ಕಂಥದ್ದು ಈ ಹಸಿರು ಮೇವಿನಿಂದ ದೊರೀತದೆ. ಯಾವಾಗ ಒಳ್ಳೆ ಗುಣಮಟ್ಟದ ಉತ್ಕೃಷ್ಟದ ಒಂದು ಹಸಿರು ಮೇವನ್ನ ನಾವು ರಾಸುಗಳಿಗೆ ನೀಡ್ತೀವೋ ಅಂತ ಸಂದರ್ಭದಲ್ಲಿ ಈ ಕಾನ್ಸಂಟ್ರೇಟ್ ಅಥವಾ ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವೋ ಅದರ ಪ್ರಮಾಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗ್ಗಿಸಬಹುದು. ಯಾವಾಗ ಗುಣಮಟ್ಟದ ಹಸಿರು ಮೇವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲೋ ಅವಾಗ ಏನಾಗ್ತದೆ, ಸಮತೋಲಿತ ಆಹಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಆಹಾರಕ್ಕಾಗಿರ್ತಕ್ಕಂಥ ಖರ್ಚು ವೆಚ್ಚ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ನಮ್ಗೆ ಬರ್ತಕ್ಕಂಥ ನಿರೀಕ್ಷಿತ ಲಾಭಾಂಶದಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಆ ಒಂದ್ ನಿಟ್ಟಿನಲ್ಲಿ ನೋಡುವಾಗ ಅದು ಹಸಿರು ಮೇವಾಗಿರ್ಬೋದು, ಒಣಮೇವಾಗಿರ್ಬೋದು. ಸೊ ಒಣಮೇವಿನಲ್ಲೂ ಸಹ ಶೇಂಗಾ ಹೊಟ್ಟು ಅಂತ ಹೇಳ್ತೀವಿ, ಅದಾಗಿರ್ಬೋದು. ಈ ಬಯಲುಸೀಮೆ ಕೆಲವು ಭಾಗಗಳಲ್ಲಿ ಈ ತೊಗರಿ ಕಟಾವಿನಂತರ ತೊಗರಿ ಕಡ್ಡಿಗಳಿರ್ತವೆ, ಅದನ್ನು ಸಹ ಕೊಡ್ತಕ್ಕಂಥದ್ದು. ಅದಲ್ದೇನೆ ಈಗ ಅವರೆಕಾಯಿ ಸೀಸನ್ ಇರ್ತದೆ, ಸೊ ಅವರೆಕಾಯಿನ ಕಟಾವು ಮಾಡಿದ ನಂತರ ಅವರೇ ಬಳ್ಳಿ ಇರ್ತದೆ, ಅದನ್ನು ಸಹ ಒಣಗಿಸಿ ನಾವು ಒಂದು ಬಣವೆ ರೀತಿ ಹಾಕೊಂಡಿದ್ರೆ ಅದರಿಂದಾಗಿ ಸಮತೋಲಿತ ಆಹಾರವನ್ನು ನಾವು ಕೊಡ್ಲಿಕ್ಕೆ ಒಣಮೇವಿನ ರೂಪದಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸಾಧಾರಣವಾಗಿ ಈ ಬಯಲುಸೀಮೆ ಭಾಗಗಳಲ್ಲಿ ಅದನ್ನು ನೀವು ಗಮನಿಸಬಹುದು, ಈ ರಾಗಿ ಹೊಲ ಇದ್ರೆ ರಾಗಿ ಹೊಲದ ಮಧ್ಯದಲ್ಲಿ ಅಕ್ಟಿ ಅಂತ ಹೇಳ್ತಾರೆ, ಸೊ ಪ್ರತಿ 8-10 ರಾಗಿ ಸಾಲಿಗೆ ಒಂದು ಸಾಲು ಅವರೇನೋ ಅಥವಾ ತೊಗರಿನೂ ಹಾಕ್ತಾರೆ. ಅದನ್ನ ಕಟಾವಿನ ನಂತರ ಈ ಬಣವೆ ಮಾಡುವ ಹಂತದಲ್ಲೂ ಅಷ್ಟೇನೆ, ಒಂದು ಹಂತದಲ್ಲಿ ರಾಗಿ ಹುಲ್ಲ ಜೋಡಿಸಿದ್ರೆ ಅದ್ರ ಮೇಲೆ ಒಂದು ಹಂತದಲ್ಲಿ ಈ ಹುರುಳಿ ಕಾಳು ಇರ್ತದೆ, ಸೊ ಹುರುಳಿ ಹೊಟ್ಟು ಅಂತ ಹೇಳ್ತೀವಿ. ಸೊ ಆ ಹುರುಳಿ ಹೊಟ್ಟು ಮತ್ತೆ ಅವರೇ ಹೊಟ್ಟಿರಬಹುದು, ಸೊ ಇವನ್ನೆಲ್ಲ ಹಾಕಿ ಬಣವೆಯನ್ನು ಒಟ್ಟಕ್ಕಂಥದ್ದು. ಅಂದ್ರೆ ಇಂದಿನ ರೈತರಿಗೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದನೆಯೋ ಒಣಮೇವಿನಲ್ಲೂ ಸಹ ಸಮತೋಲಿತ ಆಹಾರವನ್ನ ಮಾಡಿ ಕೊಡ್ತಾ ಇದ್ರು. ನಮ್ಮ ಅಜ್ಜರ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಅವಾಗೆಲ್ಲ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ, ಬಣವೆಯಿಂದ ರಾಗಿ ಹುಲ್ಲನ್ನ ಇರುವಾಗ ರಾಗಿ ಹುಲ್ಲಿನ ಜೊತೆಗೆ ಹುರುಳಿ ಒಟ್ಟಿರ್ಬಹುದು ಅಥವಾ ಅವರೇ ಒಟ್ಟಿರ್ಬಹುದು, ಅದು ಸಹ ಬರ್ತಾ ಇತ್ತು. ಇದರಿಂದಾಗಿ ಏನಾಗ್ತಾ ಇತ್ತು, ಏಕದಳ ದ್ವಿದಳ ಧಾನ್ಯಗಳ ಬೆಳೆಗಳ ಉಳಿಕೆಯ ಪದಾರ್ಥ ಇರ್ತದೋ ಅದನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗ್ತಾ ಇತ್ತು, ರಾಸಿಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರ್ಬೋದು, ಪ್ರೋಟೀನ್ ಅಂಶ ಇರ್ಬೋದು, ಹಾಗೆ ಕೊಬ್ಬಿನ ಅಂಶ ಇರ್ಬೋದು, ಮತ್ತೆ ಖನಿಜ ಅಂಶದ ಪುಡಿಗಳಿರ್ಬೋದು, ಸೊ ಹಾಗೆನೆ ವಿಟಮಿನ್ಸ್ ಇರ್ಬೋದು. ಸೊ ಇವೆಲ್ಲವನ್ನು ಇಂಡೈರೆಕ್ಟ್ ಆಗಿ ಆ ರಾಸಿಗೆ ಸಿಗ್ತಾ ಇತ್ತು, ಅದರಿಂದಾಗಿ ಹಸುಗಳು ಅಥವಾ ರಾಸುಗಳು ಲಾಚರಾಗೋದು ತಪ್ತಾ ಇತ್ತು. ಈ ಒಂದ್ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಏಕದಳ ಮತ್ತೆ ದ್ವಿದಳ ಧಾನ್ಯಗಳ ಮೇವಿನ ಬೆಳೆಗಳನ್ನ ನಾವು ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಳ್ಕೋಬೇಕು. ನಮ್ಮ ಕೇಂದ್ರಕ್ಕೆ ನೀವು ಬಂದಿದ್ದೆ ಆದಲ್ಲಿ ಏಕದಳ ಬೆಳೆಗಳಾದಂತ ಹೈಬ್ರಿಡ್ ನೇಪಿಯರು, ಗಿನಿಗ್ರಾಸ್, ಇವುಗಳ ಜೊತೆ ಜೊತೆಗೆ ದ್ವಿದಳ ಧಾನ್ಯಗಳಾದಂತಹ ಮೇವು ಶೇಂಗಾ ಇರಬಹುದು, ಹಾಗೆ ಮೇವಿನ ಅಲಸಂದೆ ಇರಬಹುದು, ಅದಲ್ದೇ ಮರಮೇವಿನಲ್ಲಿ ದ್ವಿದಳ ಧಾನ್ಯ ಅಂಶ ಇರ್ತಕ್ಕಂಥ ಚೊಕಚೆ ಅಥವಾ ಅಗಸೆ ಅಂತ ಏನ್ ಹೇಳ್ತೀವೋ ಅದನ್ನು ಸಹ ನೀವು ನೋಡಬಹುದು. ಹಾಗೇನೆ ಅವುಗಳ ಒಂದು ಬೇರುಗಳು ಸಹ ನಮ್ಮಲ್ಲಿ ಸಿಗ್ತದೆ. ಹಸುಗಳಿಗೆ ಹಸಿರು ಮೇವು ಮತ್ತು ಒಣಮೇವು ಎಂಥದನ್ನ ಬೆಳಿಬೇಕು, ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ತಾವು ನೀಡಿದ್ರಿ ಡಾಕ್ಟ್ರೆ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ರಾಸುಗಳಿಗೆ ಹಸಿರು ಮೇವು ಮತ್ತು ಒಣಮೇವು ಇವುಗಳನ್ನ ಹೇಗೆ ಬೆಳೆದುಕೊಳ್ಬೇಕು, ಹಾಗೆ ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳಿಸಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಮಾತನಾಡಿ ಅವರ ಜೊತೆಗೆ 9632843643 9632843643. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಕೊಡವ ಸಂಸ್ಕೃತಿಯ ಒಂದು ಭಾಗವಾದ ಬಾಳೋಪಾಟನ್ನು ಈ ತಿಂಗಳ 25ರಂದು 4 ನಾಡು ಅರಮನೆ ಶಾಲೆ ಕಕ್ಕಬೆಯಲ್ಲಿ ಬಾಳೋಪಾಟ್ ಹಾಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ 2 ವಿಭಾಗವಿರುತ್ತದೆ. ಮಕ್ಕಳ ವಿಭಾಗ 8-10 ತರಗತಿ ಮಕ್ಕಳಿಗೆ, ಸಾರ್ವಜನಿಕ ವಿಭಾಗ ಪಿಯುಸಿ ಮೇಲ್ಪಟ್ಟು ಮತ್ತು ಸಾರ್ವಜನಿಕರಿಗೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಇಮೇಲ್ kodava.academy@gmail.com ಅಥವಾ ಖುದ್ದಾಗಿ ಕಚೇರಿಗೆ ಬಂದು ಈ ತಿಂಗಳ 20ರ ಒಳಗಾಗಿ ನೋಂದಾಯಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08272 ಈ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ತಿಳಿಸಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ, ಕಾಫಿ ಮಂಡಳಿ ಹಂಗೆ ಬೆಂಗಳೂರಿನ ಕೆಪೆಕ್ನ ಕಡೆಯಿಂದ ಇಂದು ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನದ ಪ್ರಯುಕ್ತ ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ಮತ್ತು ಕೃಷಿ ಮೂಲಭೂತ ಸೌಕರ್ಯ ಯೋಜನೆ ಕುರಿತು ತಿಳುವಳಿಕೆ ಬರೆಸುವ ಜಿಲ್ಲಾ ಮಟ್ಟದ ತಾಂತ್ರಿಕ ಕಾರ್ಯಾಗಾರ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಅಧ್ಯಕ್ಷತೆ ವಹಿಸಿ ಮಾತಾಡಿ, ಜಿಲ್ಲೆಯಲ್ಲಿ ಕೃಷಿಗೆ ಪೂರಕವಾದ ಸಂಪನ್ಮೂಲಗಳ ಬೇಕಾದಷ್ಟು ಉಟ್ಟು ಈ ನಿಟ್ಟಿನಲ್ಲಿ ಕಿರುಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ನಿಗಾ ಕೊಡಕು ಜಿಲ್ಲೆಯಲ್ಲಿ ಕಾಫಿ, ಯಾಲಕ್ಕಿ, ಒಳ್ಳೆಮೆಣಸು, ಭತ್ತ, ಬಾಳೆ, ಜೇನು ಕೃಷಿ ಹಿಂಗೆ ಸುಮಾರು ಕೃಷಿ ತೋಟಗಾರಿಕೆ ಸಂಪನ್ಮೂಲಗಳ ಬೇಕಾದಷ್ಟು ಸಿಗ್ತಾ ಉಟ್ಟು ಈ ಸಂಪನ್ಮೂಲಗಳ ಬಳಕೆ ಇನ್ನು ರೈತರಿಗೆ ಸಿಕ್ಕೋಕು, ಜಿಲ್ಲೆಯಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ಮಾಡ್ತಾವಳೋ ಹಂಗೆ ಕಾಫಿಯಿಂದ ಜ್ಯೂಸ್ ಮಾಡೋಕಾತ ಹೇಳದ್ರ ಕುರಿತು ಪ್ರಯೋಗ ನಡೆಯೋಕುತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿನ ಸಿಇಒ ಬನ್ವರ್ ಸಿಂಗ್ ಮೀನಾ, ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕ ಪ್ರಮೋದ್, ಕೃಷಿ ಇಲಾಖೆನ ತಾಂತ್ರಿಕಾಧಿಕಾರಿ ಗಿರೀಶ್ ಅವರು ಸೇರಿದಂಗೆ ಸಂಬಂಧಪಟ್ಟ ಮುಖ್ಯ ಪಟ್ಟಾಧಿಕಾರಿಗಳ ಕೂಡಿಯಾಡಿದ್ದು. ಅರೆಭಾಷೆ ಅಕಾಡೆಮಿ ಸುರಾಗಿ ಇಂದಿಗೆ 10 ತುಂಬಿ 11 ವರ್ಷಕ್ಕೆ ಕಾಲಾಗಿಟ್ಟು ಈ ಕುಸಿಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಮರಗೋಡು, ಕುಶಾಲನಗರ, ಭಾಗಮಂಡಲ, ಐಗೂರು, ಬೆಂಗಳೂರು, ಮೈಸೂರು, ಮೂರ್ನಾಡು ಸೇರಿದಂಗೆ ಸುಮಾರು ಗೌಡ ಸಮಾಜಗಳ ಕೂಡು ಕೂಟಲಿ. ಹಂಗೆ ಗೌಡ ಸಂಘ ಸಂಸ್ಥೆಗ ಇಂದು ಅರೆಭಾಷೆ ದಿನಾಚರಣೆ ಕಾರ್ಯಕ್ರಮನ ತುಂಬ ಲಾಯಕ್ ಆಗಿ ಅರ್ಥಪೂರ್ಣ ಆಗಿ ಸುಮಾರು ತರದ ಪೈಪೋಟಿ ಕಾರ್ಯಕ್ರಮಗಳೊಟ್ಟಿಗೆ ಆಚರಣೆ ಮಾಡಿದ ವರದಿಯಾವುಟು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಗ್ರಾಮ ವಾಸ್ತವ್ಯದ ಪ್ರಯುಕ್ತ ಇದೇ ತಿಂಗಳ ತಾರೀಕು 18ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಕುಶಾಲನಗರ ಜೋಡಿ ಬಸವೇಶ್ವರ ದೇವಸ್ಥಾನದ ಮುಂದಿರುವ ಸಮುದಾಯ ಭವನದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಂಡಳೋತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ತಿಳಿಸಿಳು. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಗಂಟೆಗೆ ಆಕೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 20 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕುಲಿ 13, ವಿರಸ್ಪೇಟೆ ತಾಲೂಕುಲಿ 1, ಹಂಗೆ ಸೋಮಾರಪೇಟೆ ತಾಲೂಕುಲಿ 6 ಸೇರಿದಂಗೆ ಒಟ್ಟು 20 ಜನರಿಗೆ ಕಾಯಿಲೆ ತಾಗಿರುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 35,715 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 35,044 ಜನ ಕಾಯಿಲೆ ತಾಗಿ ಬಚ್ಚವಾಗಳು. ಇಂದಿನವರೆಗೆ 434 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 237 ಸಕ್ರಿಯ ಪ್ರಕರಣಗಾವುಟ್ಟು, 32 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.76 ಆವುಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ 2021ನೇ ಸಾಲಿನ ಗೌಡ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಹಂಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗ್ರಾಮೀಣ ವಿಭಾಗದಲ್ಲಿ 85% ಹಂಗೆ ನಗರ ವಿಭಾಗದಲ್ಲಿ 90% ಮಾರ್ಕ್ ತಕ್ಕಂಡ ಮಕ್ಕ ಮತ್ತೆ ಪಿಯುಸಿ ಹಂಗೆ ಪದವಿಲಿ ಜಾಸ್ತಿ ಮಾರ್ಕ್ಸ್ ತಕ್ಕಂಡವು. ಸಿಇಟಿಲಿ 1,000 ಹಂಗೆ ಎನ್ಇಟಿಲಿ ರಾಷ್ಟ್ರಮಟ್ಟದಲ್ಲಿ 5,000 ರ್ಯಾಂಕ್ ತಕ್ಕಂಡವು. ಕಲೆ, ಕ್ರೀಡೆ, ಸ್ನಾತಕೋತ್ತರ ಪದವಿ, ವೈದ್ಯಕೀಯ, ಇಂಜಿನಿಯರಿಂಗ್, ಸಾಂಸ್ಕೃತಿಕ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವು. ಸರಿಯಾದ ದಾಖಲಾತಿಗಳೊಟ್ಟಿಗೆ ಬರುವ ತಿಂಗ January 15 ವಿದ್ಯಾಸಂಘದ ಕಚೇರಿಗೆ ಅರ್ಜಿನ ತಲುಪಿಸಕುತ್ತ ಸಂಘದ ಅಧ್ಯಕ್ಷರು ತಿಳಿಸಿಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 25ಕ್ಕೆ 4 ನಾಡು ಅರಮನೆ ಸ್ಕೂಲ್ ಕಕ್ಕಬೆಲಿ ಬಾಳೋ ಪಾಟು ಹಾಡುವ ಪೈಪೋಟಿನ ಏರ್ಪಾಡು ಮಾಡಿಳು. ಪೈಪೋಟಿಲಿ ದೇಶಕಟ್ಟು ಪಾಟು, ಕಾವೇರಮ್ಮ ಪಾಟು, ಮಂಗಲ ಪಾಟಿನ ಹಾಡಿಕೆ ಅವಕಾಶ ಉಂಟು. ಭಾಗವಹಿಸಿಗೆ ಕುಸಿರವು ಇದೇ ತಿಂಗಳ 20ರೊಳಗೆ ಅಕಾಡೆಮಿನ ಕಚೇರಿಗೆ ಹೆಸರನ್ನು ಕೊಡಕುತ್ತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಳು. ಚನ್ನರಾಯಪಟ್ಟಣ, ಅರಕಲಗೋಡು, ಶನಿವಾರ ಸಂತೆ, ಸೋಮವಾರಪೇಟೆ, ಮಡಿಕೇರಿ, ವಿರಾಜಪೇಟೆಯಿಂದ ಮಾಕುಟ್ಟಕ್ಕಾಗಿ ಕೇರಳಕ್ಕೆ ಸಂಪರ್ಕ ಕೊಡುವ 183 ಕಿಲೋಮೀಟರ್ ಉದ್ದದ 1,600 ಕೋಟಿ ರೂಪಾಯಿ ಖರ್ಚಿನ ಹೆದ್ದಾರಿ ಕೆಲಸದ ಯೋಜನೆಗೆ ಒಪ್ಪಿಗೆ ಕೊಡಕುತ್ತ ಸಂಸದ ಪ್ರತಾಪ್ ಸಿಂಹ ಅವರ ಮನವಿಗೆ ಕೇಂದ್ರ ರಸ್ತೆ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿಯು ಒಪ್ಪಿಗೆ ಕೊಟ್ಟಳು. ಹಿರಿಯ ನಾಗರಿಕ ವೇದಿಕೆಯ ವರ್ಷದ ಮಹಾಸಭೆ ಇದೇ ತಿಂಗಳ 27ಕ್ಕೆ ಬೆಳಿಗ್ಗೆ 11 ಗಂಟೆಗೆ ವೇದಿಕೆಯ ಅಧ್ಯಕ್ಷ ಕೆ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಬಾಲಭವನದಲ್ಲಿ ಏರ್ಪಾಡಾಟು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ಅರೆಭಾಷೆ ದಿನಾಚರಣೆಯ ಪ್ರಯುಕ್ತ ಗೌಡ ಜನಾಂಗ ಬಾಂಧವಕ್ಕೆ ಅರೆಭಾಷೆ ಕತೆ ಪೈಪೋಟಿ ಮತ್ತು ಮಕ್ಕಳಿಗೆ ಅರೆಭಾಷೆ ಕವನ ಪೈಪೋಟಿನ ಏರ್ಪಾಡು ಮಾಡಿಳು. ಕತೆಗ 3 ಪುಟ ಮಿರಕಾದ ಕತೆ ಕವನನ ಬರೆದು ಸಂಘದ ಕಚೇರಿಗೆ ಕಳಿಸಿಕೆ. December 31 ಆಕೇರಿ ದಿನಾಥ ಸಂಘದ ಪ್ರಕಟಣೆ ತಿಳಿಸಿಟ್ಟು. January 3 ಇಲ್ಲರೆ 4ನೇ ವಾರದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಆಟೋಟನ ಏರ್ಪಾಡು ಮಾಡಿಕೆ ಸರಿಯಾದ ಕ್ರಮ ತಕೊಳ್ಳೋಕುತ್ತ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿಯು ಸೂಚನೆ ಕೊಟ್ಟಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಇದೇ ತಿಂಗಳ 18ಕ್ಕೆ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ಏರ್ಪಾಡಾಟುತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಳು. ಭಾರತೀಯ ಚರ್ಮರೋಗ ಮತ್ತು ಕುಷ್ಠರೋಗ ಸಂಘದ ಕರ್ನಾಟಕ ಶಾಖೆಯ ಕಡೆಯಿಂದ ಏರ್ಪಾಡಾಗಿರುವ ಚರ್ಮರಥ ಜನಜಾಗೃತಿನ ರಥಯಾತ್ರೆಗೆ ಇಂದು ಜಿಲ್ಲೆಯಲ್ಲಿ ಚಾಲನೆ ಸಿಕ್ಕಿಟ್ಟು. ಈ ಕಾರ್ಯಕ್ರಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮತ್ತು ಹೋಬಳಿಗಳಿಗೆ ಹೋಗಿ ಈ ರಥದ ಮೂಲಕ 15 ದಿನ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ಜನರಲ್ಲಿರುವ ಅಪನಂಬಿಕೆನ ದೂರ ಮಾಡಿವೆ. ಈ ಕಾರ್ಯಕ್ರಮದ ಉದ್ದೇಶ ಸಾಮಾನ್ಯವಾಗಿ ಕಂಡುಬರುವ ಚರ್ಮ ಕಾಯಿಲಾಗದ ತೊನ್ನು, ಸೋರಿಯಾಸಿಸ್, ಪೈತ ಇಂಥ ಕಾಯಿಲಾಗ ಅಂಟು ಕಾಯಿಲಾಗ ಅಲ್ಲ. ಮತ್ತೆ ಇಂಥ ಕಾಯಿಲೆ ಬಂದವರ ಅವರ ಮನೆಯು, ಸಂಬಂಧಿಕರು, ಸ್ನೇಹಿತರು ದೂರ ಮಾಡದೆ ಅವಕ್ಕೆ ಧೈರ್ಯ ತುಂಬಿಸುವುದು ಇದರ ಉದ್ದೇಶ ಆಯಿತು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9980990125. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919.